ಕೋಟ್ಯ ರೇಣುಕಾಯಲ್ಲಮ್ಮ ದೇವಿ ದೇವಾಲಯಕ್ಕೆ ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದಿಂದ 100 ಕೋಟಿ ಅನುದಾನ. ಡಿಸೆಂಬರ್ 5ಕ್ಕೆ ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶ. ಪಕ್ಷ ಸಂಘಟನೆಯಲ್ಲಿ ಹಿನ್ನೆಲೆಯಲ್ಲಿ ಬಿಡದಿಯಲ್ಲಿ ಜೆಡಿಎಸ್ ಮಹತ್ವದ ಸಭೆ. ಪೆಂಗಲ್ ಚಂಡಮಾರುತ ಹಿನ್ನೆಲೆ, ರಾಜ್ಯದ ಹಲವೆಡೆ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿರಂಗದಲ್ಲಿ ಚಳಿಗಾಲದ ಪ್ರಮುಖ ತರಕಾರಿ ಬೆಳೆಗಳು ಹಾಗೂ ಅವುಗಳ ನಿರ್ವಹಣೆ, ಈ ಕುರಿತು ತೋಟಗಾರಿಕಾ ವಿಜ್ಞಾನಿ ಡಾ ಎಚ್ ಅಮರನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚಳಿಗಾಲದ ಪ್ರಮುಖ ತರಕಾರಿ ಬೆಳೆಗಳು ಹಾಗೂ ನಿರ್ವಹಣಾ ಕ್ರಮಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಚಳಿಗಾಲ ಈಗಾಗಲೇ ಪ್ರಾರಂಭ ಆಗಿದೆ. ಚಳಿಗಾಲದಲ್ಲಿಯೇ ಬೆಳೀತಕ್ಕಂಥ ಕೆಲವು ತರಕಾರಿಗಳಿದ್ದಾವೆ, ಅವುಗಳನ್ನು ಬೆಳೆಯುವಂಥದ್ದು ಚಳಿಗಾಲದಲ್ಲಿ. ಹಾಗೆ ನೋಡಿದರೆ ಒಂದಷ್ಟು ತರಕಾರಿಗಳಿಗೆ ಹೆಚ್ಚು ಬೇಡಿಕೆಯೂ ಕೂಡ ಇರುತ್ತೆ, ಒಳ್ಳೆಯ ಬೆಲೆಯೂ ಕೂಡ ದೊರಕುತ್ತೆ. ಯಾರಿಗೆಲ್ಲ ನೀರಾವರಿ ಸೌಲಭ್ಯ ಇರುತ್ತೋ ಅಂಥವರು ಚಳಿಗಾಲದಲ್ಲಿ ಈ ತರಕಾರಿ ಬೆಳೆಗಳನ್ನು ಬೆಳೆಯಬಹುದು. ಯಾವೆಲ್ಲ ಪ್ರಮುಖವಾದಂಥ ತರಕಾರಿಗಳನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತೆ ಮತ್ತು ಅವುಗಳ ನಿರ್ವಹಣಾ ಕ್ರಮಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ತೋಟಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ ಅಮರನಂಜುಂಡೇಶ್ವರ ಅವರು. ಅಮರನಂಜುಂಡೇಶ್ವರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಚಳಿಗಾಲದ ಕೆಲವು ಪ್ರಮುಖ ತರಕಾರಿ ಬೆಳೆಗಳು ಯಾವ್ಯಾವುದು ಸರ್? ಇದು ಹಾಸನದ ಜಿಲ್ಲೆ ಏನಿದೆ, ಈ ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಪ್ರಮುಖ ಚಳಿಗಾಲದ ಬೆಳೆ, ಬಹಳ ಅತಿ ಹೆಚ್ಚು ಪ್ರದೇಶದಲ್ಲಿ ಬೆಳೀತಾ ಇರುವಂತ ಬೆಳೆ ಆಲೂಗಡ್ಡೆ. ಅದು ಒಂದು ಚಳಿಗಾಲದ ಬೆಳೆ ಅದು. ಆದರೆ ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗಿ ಒಂದು ಮುಂಗಾರು ಹಂಗಾಮಿನ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೀತಾ ಇರುವಂತಹ ಪ್ರಮುಖ ಬೆಳೆಯಾಗಿ ಇಲ್ಲಿದೆ. ಆದರೆ ಅದು ಚಳಿಗಾಲ, ತಂಪು ವಾತಾವರಣ ಬಯಸುವಂತ ಬೆಳೆಯಾಗಿರೋದ್ರಿಂದ ಚಳಿಗಾಲದಲ್ಲಿ ಅತ್ಯುತ್ತಮವಾಗಿ ಬರುತ್ತೆ. ಅದು ಚಳಿಗಾಲ ಬೆಳೆ ಅಂತಲೇ ಅದನ್ನ ಇದ್ ಮಾಡ್ತಾರೆ, ಕರೀತಾರೆ. ಅದಕ್ಕೆ ಅದನ್ನ ಹೆಚ್ಚಾಗಿ ಶಿಮ್ಲಾ ಮತ್ತೆ ಪಂಜಾಬ್ ಹರಿಯಾಣ ಈ ಚಳಿಗಾಲದಲ್ಲಿ ಅದನ್ನ ಬೆಳೀತಾರೆ. ಹೆಚ್ಚು ತಂಪು ವಾತಾವರಣ, ತಂಪು ವಾತಾವರಣ ಇದರಲ್ಲಿ ಹೆಚ್ಚಿನ ಗೆಡ್ಡೆ ಬಿಡ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ರಾತ್ರಿ ಉಷ್ಣಾಂಶ ತುಂಬಾ ತಂಪಾಗಿರ್ಬೇಕು. ಇದರ ಜೊತೆಗೆ ಹೂಕೋಸು, ಎಲೆಕೋಸು, ಬ್ರೋಕೋಲಿ, ಚೈನೀಸ್ ಏನು ಕ್ಯಾಬೇಜ್ ಅಂತೀವಿ, ಮತ್ತೆ ನವಿಲ್ ಕೋಸು, ಗೆಡ್ಡೆ ಕೋಸು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಬಟಾಣಿ, ಬೀಟ್ರೂಟು, ಮೆಂತ್ಯ ಇವೆಲ್ಲವೂ ಒಂದು ಚಳಿಗಾಲದ ತರಕಾರಿ ಬೆಳೆಗಳು ಅಂತ ಹೇಳ್ತೀವಿ. ಇದಲ್ಲದೆ ಇನ್ನೂ ಸಾಕಷ್ಟು ಸಣ್ಣ ಸಣ್ಣ ತರಕಾರಿಗಳು ಸಹ ಈ ಚಳಿಗಾಲದಲ್ಲಿ ಬೆಳೀತವೆ. ಇವು ಪ್ರಮುಖವಾಗಿ ಬೆಳೆಯುವಂತ ತರಕಾರಿಗಳು. ಇದರಲ್ಲಿ ಈಗಾಗಲೇ ಆಲೂಗಡ್ಡೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಒಂದು ಪ್ರಚಾರ ಆಗಿದೆ, ಆದರೆ ಇದ್ರ ಬಗ್ಗೆ ಮಾಹಿತಿನೂ ಇದೆ ನಮ್ಮ ರೈತರಿಗೆ. ಹೌದು. ಆದರೆ ಹಾಸನ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅಷ್ಟೇ ಒಂದು ಆಲೂಗಡ್ಡೆ ಒಂದು ಚಳಿಗಾಲದ ಬೆಳೆಯಾಗಿರೋದ್ರಿಂದ ಹೆಚ್ಚಿನ ಪ್ರದೇಶದಲ್ಲಿ ಈಗಾಗಲೇ ಬೀಜೋತ್ಪಾದನೆಗೆ ಒಂದು ನವೀನ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದೇವೆ. ಏನು ಕುಡಿಕಾಂಡ ಸಸಿಗಳಿಂದ ಆಲೂಗಡ್ಡೆ ಬೀಜೋತ್ಪಾದನೆ, ಈ ಒಂದು ನವೀನ ಯೋಜನೆಯನ್ನು, ಹೊಸ ಯೋಜನೆಯನ್ನು ಈ ಚಳಿಗಾಲದಲ್ಲಿ ಹೆಚ್ಚಿನ ಬೀಜೋತ್ಪಾದನೆ ಮಾಡಲಿಕ್ಕೆ ರೈತರು ಮುಂದೆ ಬಂದು ಇದು ಮಾಡಿದ್ರೆ ಅತ್ಯುತ್ತಮವಾಗಿ ಬೆಳೆ ಇಳುವರಿ ನಿರೀಕ್ಷೆ ಮಾಡಬಹುದು. ಯಾಕೆಂದರೆ ಇಳುವರಿ ಗುಣಮಟ್ಟ ಇವೆರಡೂ ಬಹುಮುಖ್ಯವಾಗಿ ಇದಕ್ಕೆ ಬೇಕಾಗಿರುವಂಥದ್ದು ವಾತಾವರಣ. ನಮ್ಮ ನಿರ್ವಹಣಾ ಕ್ರಮಗಳು, ನೀರಾವರಿ ಇರಬಹುದು, ಪೋಷಕಾಂಶಗಳಿರಬಹುದು, ಅದ್ರ ಜೊತೆಗೆ ಬಹುಮುಖ್ಯವಾಗಿ ಕಲ್ಪಿತ ವಾತಾವರಣ ಇದ್ರೆ ನಾವು ನಿರೀಕ್ಷಿಸಿದ ಇಳುವರಿ ಬರಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಇದನ್ನು ಹೆಚ್ಚಿನ ಪ್ರದೇಶದಲ್ಲಿ ಮುಂದುವರಿಸಲಿ ಅಂತ ನಾನು ಹೇಳಿ ಬಯಸ್ತೇನೆ. ಜೊತೆಗೆ ಹೂಕೋಸು ಮತ್ತು ಎಲೆಕೋಸು ಏನಿದೆ, ಈ ಎರಡು ಬೆಳೆಗಳು ನಾವು ಸಾಮಾನ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ಮೂಲೆ ಎಲ್ಲ ಭಾಗದಲ್ಲಿ ನಾವು ನೋಡ್ತೇವೆ. ಇದು ಚಳಿಗಾಲದ ಬೆಳೆ, ಚಳಿಗಾಲದಲ್ಲಿ ಉತ್ತಮ ಗುಣಮಟ್ಟದ ಒಂದು ಫಸಲು ಬರುತ್ತೆ, ಜೊತೆಗೆ ಇಳುವರಿನೂ ಸಹ ಜಾಸ್ತಿ ಬರಲಿಕ್ಕೆ ಇಲ್ಲಿ ಬಹಳ ಸದಾವಕಾಶ ಇಲ್ಲಿದೆ. ಈ ಹೂಕೋಸು ಮತ್ತೆ ಎಲೆಕೋಸನ್ನ ಬೆಳಿಬೇಕು ಅಂತ ಹೇಳಿದ್ರೆ ಚಳಿಗಾಲದಲ್ಲಿ ಎಂತಹ ವಾತಾವರಣ ಇದಕ್ಕೆ ಸೂಕ್ತವಾಗುತ್ತೆ? ಈ ಹೂಕೋಸು ಆಗಿರ್ಬೋದು, ಎಲೆಕೋಸು, ನವಿಲುಕೋಸು, ಬೀಟ್ರೂಟು ಅಥವಾ ಚೈನೀಸ್ ಕ್ಯಾಬೇಜ್, ಬ್ರೊಕೋಲಿ, ಇಷ್ಟು ಬೆಳೆಗಳಿಗೆ ತಂಪು ವಾತಾವರಣ ಬಹಳ ಮುಖ್ಯ. ಅಂದ್ರೆ ನಮಗೆ 18-20 ಡಿಗ್ರಿ ಅಷ್ಟು ಡಿಗ್ರಿ ಉಷ್ಣಾಂಶ ಕೆಳಗಡೆ ಇದ್ರೆ ತುಂಬಾ ಚೆನ್ನಾಗಿ ಬರ್ತದೆ. ರಾತ್ರಿಯ ವೇಳೆ ಅಗಲು 25 ಡಿಗ್ರಿ ಮೇಲೆ ಹೋಗಬಾರದು. ಒಂದು ಪಕ್ಷ 35 ಡಿಗ್ರಿ ಮೇಲೆ ಹೋದ್ರೆ, 30 ಅಥವಾ 35 ಡಿಗ್ರಿ ಮೇಲೆ ಹೋದ್ರೆ ಆ ಏನು ಸುಮಧುರ ವಾಸನೆ ಅನ್ನೋದು, ಈ ಕ್ರೂಸಿಫೆರಸ್ ಕ್ರಾಪ್ ಅಂತ ಹೇಳ್ತೀವಿ, ಕೋಸು ಬೆಳೆಗಳು ಅಂತ ಹೇಳ್ತೀವಿ, ಅಥವಾ ಬ್ರಾಸಿಕಾ ಫ್ಯಾಮಿಲಿ ಅಂತ ಹೇಳ್ತೀವಿ, ಇಷ್ಟು ಬೆಳೆಗಳು ಆ ಒಂದು ಸುವಾಸನೆ ಬರುದೇ ಇಲ್ಲ. ಓಹೋ, ಆ ಗುಣಮಟ್ಟ ಕಳ್ಕೊಳ್ತದೆ, ನಾರಿನ ಅಂಶ ಜಾಸ್ತಿ ಆಗುತ್ತೆ, ಅಥವಾ ಅವುಗಳಲ್ಲಿ ಶಾರೀರಿಕ ಸಮಸ್ಯೆಗಳು, ನ್ಯೂನತೆಗಳು ಪ್ರಾರಂಭ ಉಂಟಾಗುತ್ತೆ. ನೀವೇನು ಸಾಮಾನ್ಯ ಒಂದು ಆಕಾರ ಆಗಿರ್ಬೋದು, ಆ ವಾಸನೆ ಅವು ಕಳ್ಕೊಳ್ಳುತ್ತೆ. ಅದಕ್ಕೆ ಇದಕ್ಕೆ ತಂಪಾದ ವಾತಾವರಣದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ, ಆ ಗುಣಮಟ್ಟ ಬರ್ತದೆ. ಈಗ ಉದಾಹರಣೆಗೆ ಹೂಕೋಸು, ಹೂಕೋಸಲ್ಲಿ ಅದು ಕಟಾವು ಮಾಡಿದಾಗ ಬಹಳ ಅಚ್ಚುಕಟ್ಟಾಗಿ ಕಾಣಿಸ್ತದೆ. ಏನು ಅದು ಐವರಿ ಬಿಳಿ ಬಣ್ಣದ ಒಂದು ಇದರಿಂದ ಕೂಡಿರುತ್ತೆ, ಅಥವಾ ಐಸ್, ಐಸ್ ಕಣ್ಣಂಗೆ ಕಾಣುತ್ತೆ ಅದು. ಇಲ್ಲ ಅಂದ್ರೆ ಅದು ಬ್ರೌನ್ ಹಳದಿ ಹಳದಿ ಆಗೋದು, ಅಥವಾ ಕಂದು ಬಣ್ಣಕ್ಕೆ ತಿರುಗೋದು ಬಿಸಿಲು ಜಾಸ್ತಿ ಆದಾಗ. ಅದು ವಾತಾವರಣ ಬಹಳ ಮುಖ್ಯ. ಅದರಲ್ಲಿ ಒಣ ಹವೆ ಕಡಿಮೆ ತೇವಾಂಶ ವಾತಾವರಣದಲ್ಲಿ ಇದ್ದಾಗ ತತ್ಕ್ಷಣ ಇದು ಬಹಳಷ್ಟು ಬದಲಾವಣೆಗಳು ಆಗ್ತದೆ. ಅಂತ ಒಂದು ಫಸಲನ್ನ ಪದಾರ್ಥವನ್ನ ನಾವು ಮಾರುಕಟ್ಟೆ ತೆಗೆದುಕೊಂಡ್ರೆ ಖಂಡಿತ ಆ ಫಸಲಿಗೆ ಬೇಡಿಕೆ ಇರೋದಿಲ್ಲ, ಹೆಚ್ಚು ಬೇಡಿಕೆ ಇರೋದಿಲ್ಲ. ಆ ಇಳುವರಿನ ಸಹ ನಿರೀಕ್ಷಿತ ಇಳುವರಿ ನಮಗ್ ಬರೋದಿಲ್ಲ. ಇದಲ್ಲದೆ ಒಂದು ಏನು ಸೂಕ್ತ ಉಷ್ಣಾಂಶಕ್ಕಿಂತ ಕಡಿಮೆ ಆದಾಗ ಸಾಮಾನ್ಯವಾಗಿ ಕಟಾವಿಗೆ ಬರುವುದು ಬಹಳ ನಿಧಾನ ಆಗ್ತದೆ. ಉಷ್ಣಾಂಶ ಜಾಸ್ತಿ ಆದಾಗ ಹೂ ಗಾತ್ರ ಆಗಿರ್ಬೋದು, ಅಥವಾ ಎಲೆಕೋಸಿನ ಗೆಡ್ಡೆ ಅಂತ ಹೇಳ್ತೀವಿ, ಅದು ಗೆಡ್ಡೆಕೋಸು ಅಂತ ಹೇಳ್ತಾರೆ, ಎಲೆಕೋಸು, ಎಲೆಕೋಸಿನ ಗಾತ್ರನ ಕಡಿಮೆ ಆಗ್ತದೆ. ಇದು ನಾನಾ ರೀತಿಯಾದ ಸಮಸ್ಯೆಗಳು ನಾವು ನೋಡಬಹುದು. ನವಿಲ್ಕೋಸು ಉಷ್ಣಾಂಶ ಜಾಸ್ತಿ ಆದಾಗ ಅದು ಆ ಒಂದು ಆ ಟೆಂಡರ್ನೆಸ್ ಅಂತ ಹೇಳ್ತೀವಿ, ಆ ಕ್ರಿಸ್ಪಿನೆಸ್, ಅದು ಕೆಲವೊಂದ್ಸಾರಿ ಕೊಬ್ಬರಿ ತಿನ್ನಂಗೆ ಇರುತ್ತೆ. ಒಂದ್ಸಾರಿ ನೀವು ನಾರಿನಂಶ ಜಾಸ್ತಿ ಆಗ್ಬಿಡುತ್ತೆ, ಉಷ್ಣಾಂಶ ಜಾಸ್ತಿ ಆಗ. ಆದ್ರೆ ಇದೊಂದು ಬೆಳೆ ನವಿಲುಕೋಸು ಅನ್ನೋದು ಮಾತ್ರ, ಈವನ್ ಸ್ವಲ್ಪ ಆ ಒಂದು ಬೆಳೆ ಅವಧಿನಲ್ಲಿ ಸ್ವಲ್ಪ ಉಷ್ಣಾಂಶ ಏರುಪೇರುಗಳಾದ ತಡ್ಕೊಳ್ಳುವಂತ ಶಕ್ತಿ ಇದಕ್ಕೊಂದು ಮಾತ್ರ ಇದೆ. ಇದು ಹೆಚ್ಚು ಕಡಿಮೆ ವರ್ಷ ಪೂರ್ತಿ ಬೆಳೆಯುವುದು. ಈ ಎಲ್ಲವೂ ತರಕಾರಿಗಳೇನಿದವೆ ಕೋಸು ಜಾತಿಗೆ ಸೇರಿದ ಬೆಳೆಗಳು. ಚಳಿಗಾಲ ಸ್ವಲ್ಪ ಮಟ್ಟಿಗೆ ಮಳೆಗಾಲದಲ್ಲಿ ಬೆಳೆಯಬಹುದು, ಯಾಕೆಂದ್ರೆ ಕೆಲವು ಏನು ಉಷ್ಣವಲಯದಲ್ಲಿ ಬೆಳೆಯುವಂತ ತಳಿಗಳನ್ನು ಸಹ ಅಭಿವೃದ್ಧಿ ಮಾಡಿದರೆ, ಆದ್ರೆ ಚಳಿಗಾಲದಲ್ಲಿ ಇದು ಅತ್ಯುತ್ತಮವಾಗಿ ಬರ್ತದೆ. ಕ್ಯಾರೆಟ್ ಉದಾಹರಣೆಗೆ, ಕ್ಯಾರೆಟ್ನು ಇದು ಸೇರುತ್ತೆ, ಮೂಲಂಗಿ ಸಹ ಸೇರುತ್ತೆ, ಇವೆಲ್ಲ ಚಳಿಗಾಲದ ಬೆಳೆಗಳು ಅಂತ ನಾವು ಹೇಳ್ತೀವಿ. ಮತ್ತೆ ಒಣ ಮತ್ತು ತುಂಬಾ ಬಿಸಿ ವಾತಾವರಣ ಇದ್ದಾಗ ಆ ಹೂಗಳ ಗಾತ್ರ ತುಂಬಾ ಸಣ್ಣ ಆಗ್ತದೆ. ಇವು ವಾತಾವರಣ ಅವಲಂಬಿತವಾಗಿರಿಂದ ಸೂಕ್ತವಾದ ವಾತಾವರಣದಲ್ಲಿ ಬೆಳಿಬೇಕಾಗುತ್ತೆ. ಚಳಿಗಾಲ ಅಂದ್ರೆ ಅಕ್ಟೋಬರ್ 15 ನವೆಂಬರ್ ಕೊನೆಯ ತನಕನು ಈ ಬೆಳೆಗಳನ್ನ ನಾವು ಬೆಳಿಬಹುದು. ಈ ಬೆಳೆಗಳನ್ನ ಸಾಮಾನ್ಯವಾಗಿ ಸಿಟಿಗಳ ಪಕ್ಕದಲ್ಲಿ ಏನು ಪಟ್ಟಣ ನಗರ ಪಟ್ಟಣಗಳು ಇರ್ತವಲ್ಲ ಸುತ್ತಮುತ್ತಲೂ ಬೆಳೀತಾರೆ, ಯಾಕೆಂದ್ರೆ ತಾಜಾ ಇರಬೇಕು. ಅದನ್ನ ಕಟ್ ಮಾಡ್ತಾರೆ, ಹಂಗೆ ಸಾಯಂಕಾಲ ಮಾರುಕಟ್ಟೆಗೆ ತಗೊಂಡು ಹಂಗೆ ಮಾರಾಟ ಮಾಡುವಂತ ವ್ಯವಸ್ಥೆ ಮೊದಲಿಂದ ಬಂದಿದೆ. ಇದು ಜಮ್ಮು ಕಾಶ್ಮೀರ್ ಆ ಪ್ರದೇಶದಲ್ಲಿ ಜಾಸ್ತಿ ಬೆಳೀತಾರೆ, ಅದನ್ನ ಈಗಲೂ ನಮ್ಮ ಇಡೀ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಬೆಳೀತಾರೆ. ಎಲ್ಲಿ ತಂಪು ವಾತಾವರಣ ಇದೆ ಅದು ಕರ್ನಾಟಕದಲ್ಲಿ. ನಮಗೆ ಚಳಿಗಾಲದಲ್ಲಿ ಬಹಳ ಪ್ರಮುಖವಾದಂತ ಪ್ರಖ್ಯಾತಿಯಾದಂತ ತರಕಾರಿಗಳಿವು ನಾವು ಬೆಳೆದು ನಾವು ಬೇರೆ ಕಡೆ ಒಂದು ರಫ್ತು ಮಾಡುವಂತ ಸದಾವಕಾಶ ಈ ಒಂದು ಬೆಳೆಗಳಿಗಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಈಗ ಹೂಕೋಸನ್ನ ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ಈ ನಿಟ್ಟಿನಲ್ಲಿ ಹೂಕೋಸಿಗೆ ಸಂಬಂಧಪಟ್ಟ ಹಾಗೆ ಅದರ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ತಿಳಿಸ್ಕೊಡಿ. ತಳಿಗಳು ತಗೊಳ್ಳೋಣ ಮೊದಲಿಗೆ. ಇದರಲ್ಲಿ ಮೂರು ರೀತಿಯ ತಳಿಗಳಿದಾವೆ, ಅಲ್ಪಾವಧಿ ತಳಿಗಳಿದಾವೆ, ಮಧ್ಯಮಾವಧಿ ತಳಿಗಳಿದಾವೆ, ದೀರ್ಘಾವಧಿ ತಳಿಗಳಿದಾವೆ. ಅಲ್ಪಾವಧಿ ತಳಿಗಳಂದ್ರೆ ಒಂದು ನಮಗೆ 70 ದಿವಸಕ್ಕೆ 80 ದಿವಸಕ್ಕೆಲ್ಲ ಬಂದ್ಬಿಡ್ತವೆ. ಕೆಲವು 80-90 ಮಧ್ಯಮಾವಧಿ ತಳಿಗಳು, 100-120 ದಿವಸ ದೀರ್ಘಾವಧಿ ತಳಿಗಳು. ಇದ ಸಾಕಷ್ಟು ತಳಿಗಳು ಇವತ್ತು ಖಾಸಗಿ ವಲಯದಿಂದ ಬಿಡುಗಡೆ ಮಾಡಿ ಇವತ್ತು ಬೆಳೀತಾ ಇದ್ದಾರೆ. ಸುಹಾಸಿನಿ ಅಂತ ಒಂದಿದೆ ಉದಾಹರಣೆಗೆ, ಬಹಳ ಪ್ರಖ್ಯಾತಿಯಾದಂತ. ಇದಲ್ಲದೆ ಬಹಳಷ್ಟು ಸೀಡ್ ಕಂಪನೀಸ್ ಏನು ಖಾಸಗಿ ವಲಯದಲ್ಲಿ ಇವತ್ತು ಬಿಡುಗಡೆ ಮಾಡಿ ಇವತ್ತು ಬೀಜವನ್ನ ಮಾರಾಟ ಮಾಡ್ತಾ ಇದಾರೆ. ಅದಲ್ಲದೆ ಸರ್ಕಾರಿ ಸ್ವಾಮ್ಯದಿಂದ ಬಿಡುಗಡೆ ಮಾಡಿದಂತ ತಳಿಗಳಿದಾವ. ಉದಾಹರಣೆಗೆ ಪೂಸಾ ಕಟ್ಕಿ ಇದೆ, ಪೂಸಾ ದೀಪಾಳಿ ಅಂತಿದೆ, ಜೇಂಟ್ ಸ್ನೋಬಾಲ್, ಪೂಸಾ ಸಿಂಥೆಟಿಕ್, ಇವೆ ಬಹಳಷ್ಟು. ಆದ್ರೂ ಇವಕ್ಕಿಂತ ಹೆಚ್ಚಾಗಿ ಇವತ್ತು ಖಾಸಗಿ ತಳಿಗಳು ಬಹಳ ಪ್ರಚಲಿತವಾಗಿ ರೈತರು ಇವತ್ತು ಅಳವಡಿಸ್ಕೊಂಡು ಬೆಳೀತಾ ಇದ್ದಾರೆ. ಇನ್ನು ಈ ಬೆಳೆಗೆ ಬಹುಮುಖ್ಯವಾಗಿ ಇದಕ್ಕೋಷ್ಟೇ ಬೆಳೆ ಪರಿವರ್ತನೆ ಮಾಡಬೇಕು, ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಯಾಕೆಂದ್ರೆ ಸತತವಾಗಿ ಈಗ ಆಲೂಗಡ್ಡೆ ಜಾತಿಗೆ ಸೇರಿದ ಬೆಳೆಗಳು ಒಂದಾಗ ಒಂದು ಬೆಳೆದ್ರೆ ಈ ಮಣ್ಣಿನಿಂದ ಆಡುವ ರೋಗಾಣುಗಳು ಯಾವ ರೀತಿ ಆಡುತ್ತದೆ ಅದೇ ರೀತಿಯಾಗಿ ಇಲ್ಲೂ ಅಷ್ಟೇ ನಮಗೆ ಮಣ್ಣಿನಿಂದ ಆಗುವಂತ ರೋಗಾಣುಗಳು ಜಾಸ್ತಿ, ಕೊಳೆ ರೋಗಗಳು ಜಾಸ್ತಿ. ಯಾಕೆಂದ್ರೆ ಇದರ ಬೇರಿನ ಸಮೂಹ ತುಂಬಾ ಒಂದಡಿ ಮೇಲೇನೆ ಇರುತ್ತೆ, ಆಳವಾದ ಬೇರು ಇದು ಬಿಡೋದಿಲ್ಲ. ಆ ಕಾರಣಕ್ಕೆ ನಾವು ಮಣ್ಣಿಗೆ ಬೆಳೆ ಪರಿವರ್ತನೆ ಅಳವಡಿಸ್ಕೋಬೇಕು. ಆ ಕೋಸು ಬೆಳೆ ಇವು ಯಾವುದಾದ್ರೂ ಒಂದು ಬೆಳೆದಾಗ, ಎಲೆ ಕೋಸು ಆಗಿರ್ಬೋದು, ಕೋಸಾಗಿರ್ಬೋದು, ಮತ್ತೆ ನವಿಲ್ ಕೋಸು ಆಗಿರ್ಬೋದು, ಬ್ರೊಕೋಲಿ ಆಗಿರ್ಬೋದು, ಇವು ಯಾವುದಾದ್ರೂ ಬೆಳೆದಾಗ ಒಂದನ್ನು ಬದಲಾವಣೆ ಮಾಡಿ ಬೇರೆ ರೀತಿಯ ತರಕಾರಿಗಳನ್ನು ಬೆಳೆದು ನಾವು ಹಾಕ್ಬೇಕಾಗ್ತದೆ. ಇಲ್ಲವಾದ್ರೆ ಕೆಲವೊಂದು ಮಣ್ಣಿನಿಂದ ಆಡುವ ಕೊಳೆ ರೋಗಾಣುಗಳು ಜಾಸ್ತಿ ಹರಡುತ್ತವೆ. ಇವುಗಳನ್ನು ನಾವು ನಿರ್ವಹಣೆ ಮಾಡಬೇಕಂತಂದ್ರೆ ಟ್ರೈಕೋಡರ್ಮಾ, ಈ ಸೂಡೋಮೋನಸ್, ಬ್ಯಾಸಿಲಸ್, ಈ ರೀತಿ ಜೈವಿಕ ಒಂದು ಸೂಕ್ಷ್ಮಜೀವಿಗಳನ್ನು ಮಣ್ಣಿಗೆ ಸೇರಿಸ್ಬಿಟ್ರೆ ನಾವು ಖಂಡಿತ ಈ ರೋಗಾಣುಗಳು ಅವಾಯ್ಡ್ ಆಗ್ತವೆ. ಜೊತೆಗೆ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರಗಳನ್ನು ಕೊಡುವಂಥದ್ದು ಬಹಳ ಮುಖ್ಯ. ಉದಾಹರಣೆಗೆ 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ, ಕಳಿತ ಕೊಟ್ಟಿಗೆ ಗೊಬ್ಬರನ ಕೊಡಬೇಕು, ಬೇವಿನ ಹಿಂಡಿ 300 ಕೆಜಿಯಷ್ಟು ಕೊಡಲೇಬೇಕು. ಇದಲ್ಲದೆ NPK, ಸಾರಜನಕ, ರಂಜಕ, ಪೊಟ್ಯಾಷ್, ಸುಮಾರು 48 ಕೆಜಿ ಸಾರಜನಕ, 24 ಕೆಜಿ ರಂಜಕ ಮತ್ತು ಪೊಟ್ಯಾಷ್ ಸಮ ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ. ಈ ಬೆಳೆ ಏನಿದೆ, ಈ ಕೋಸು ಬೆಳೆಗಳಿಗೆ ಸ್ವಲ್ಪ ಸಾರಜನಕದ ಒಂದು ಕಡೆ ಬಹಳಷ್ಟು ರೆಸ್ಪಾನ್ಸ್ ಅಂದ್ರೆ ಜಾಸ್ತಿ ಅವಶ್ಯಕತೆ ಇದೆ. ಈ ಬೇರೆ ರಂಜಕ ಮತ್ತು ಪೊಟ್ಯಾಷ್ಗಿಂತನೂ ಸಾರಜನಕದ ಬೇಡಿಕೆ ಈ ಬೆಳೆಗಳಿಗೆ ಜಾಸ್ತಿ. ಎಲೆಕೋಸ್ಗಾಗಿರ್ಬೋದು, ಹೂಕೋಸ್ಗಾಗಿರ್ಬೋದು, ಅದು ನೋಡ್ರಿ ಇಲ್ಲಿ 48, 24, 24 ಇದೆ. ಇಲ್ಲಿ ಯೂರಿಯಾ ರೂಪದಲ್ಲಿ 100 ಕೆಜಿಯಷ್ಟು ಕೊಡಬೇಕಾಗ್ತದೆ. SSP ರೂಪದಲ್ಲಿ ಕೊಡುವುದಾದ್ರೆ ರಂಜಕ ಸುಮಾರು 53 ಕೆಜಿ ಕೊಡಬೇಕಾಗ್ತದೆ ಎಕರೆ ಪ್ರದೇಶಕ್ಕೆ ನಾನು ಹೇಳ್ತೀನಿ. ಅದೇ ರೀತಿಯಾಗಿ ಪೊಟ್ಯಾಷ್ ಅನ್ನು 41 ಕೆಜಿಯಷ್ಟು ಪೊಟ್ಯಾಷ್ ಅನ್ನ ಮ್ಯೂರೇಟ್ ಆಫ್ ಪೊಟ್ಯಾಷ್ ರೂಪದಲ್ಲಿ ನಾವು ಕೊಡಬಹುದಾಗಿದೆ. ಇದು ಒಂದು ಪೋಷಕಾಂಶಗಳ ಅವಶ್ಯಕತೆ. ಇದನ್ನ ಮೂಲ ಗೊಬ್ಬರ, ಮೇಲು ಗೊಬ್ಬರವಾಗಿ ಕೊಡಬಹುದು. ಮೂಲ ಗೊಬ್ಬರವಾಗಿ 1/2 ಸಾರಜನಕ, ಪೂರ್ತಿ ಪ್ರಮಾಣದಷ್ಟು ರಂಜಕ ಮತ್ತು ಪೊಟ್ಯಾಷ್ ಅನ್ನ ಬಿತ್ತನೆ ಮಾಡುವ ಸಮಯದಲ್ಲಿ ನಾವು ಮಾಡಬೇಕಾಗ್ತದೆ. ಮೊದಲು ನರ್ಸರಿನಲ್ಲಿ ಬೆಳೆಸ್ಕೋತೀವಿ, ನಂತರ ನಾಟಿ ಮಾಡ್ತೀವಿ. ಹಾಗಾಗಿ ನಾವು ಮಣ್ಣನ್ನ ಭೂಮಿ ತಯಾರಿಕೆ ಹಾಕಿ ಮಣ್ಣೆಲ್ಲ ಹಾಕಿ ಬದು ಮತ್ತು ಅರಿಗಳನ್ನ ನಾವು ತಯಾರಿ ಮಾಡ್ಕೋಬೇಕು. ರೆಡ್ಜಸ್ಟೆಂಟ್ ಫಾರೆಸ್ಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಇದನ್ನ ಅಲ್ಪಾವಧಿ ತಳಿಗಳಿಗೆ ನಾವು ಸಾಮಾನ್ಯವಾಗಿ 60 ಸೆಂಟಿಮೀಟರ್ ಸಾಲಿಂದ ಸಾಲಿಗೆ, ಸಸಿಯಿಂದ ಸಸಿಗೆ 30 ಸೆಂಟಿಮೀಟರ್ನಷ್ಟು ಕೊಡ್ತೀವಿ. ಇನ್ನು ಮಧ್ಯಮಾವಧಿ ಅಥವಾ ದೀರ್ಘಾವಧಿ ತಳಿಗಳಿಗೆ ಗಿಡದಿಂದ ಗಿಡಕ್ಕೆ ಅಥವಾ ಸಸಿಯಿಂದ ಸಸಿಗೆ ಜಾಸ್ತಿ ಕೊಡ್ತೀವಿ. ಅಂದ್ರೆ ಸಾಲಿಂದ ಸಾಲಿಗೆ ಸೇಮ್ 2 ಅಡಿ ಇರುತ್ತೆ, ಅಲ್ಲಿ 45 ಸೆಂಟಿಮೀಟರ್ನಷ್ಟು ಕೊಡ್ತೀವಿ. ಯಾಕೆಂದ್ರೆ ಅದರ ಗಾತ್ರ ದೀರ್ಘಾವಧಿ ತಳಿಗಳು ಅದರ ಗಾತ್ರ ದಪ್ಪ ಆಗ್ತದೆ, ಅದಕ್ಕೆ ಅದಕ್ಕೆ ಸ್ವಲ್ಪ ಅಂತರ ಜಾಸ್ತಿ ಇರುತ್ತೆ. ಆಮೇಲೆ ರೈತ ಬಾಂಧವರು ಒಂದು ಗಮನ ಹರಿಸಬೇಕು, ಈ ಸಸಿಗಳನ್ನ ನರ್ಸರಿ ಘಟಕಗಳಿಂದ ಅಲ್ಲಿಂದ ನಾವು ಪರ್ಚೇಸ್ ಮಾಡುವಾಗ ರೈತರು ನರ್ಸರಿಗಳಿಂದ ಸಸಿಗಳು ಹಳೇದಾಗಿರಬಾರ್ದು, 20-25 ದಿನಗಳ ಅವಧಿಯ ಸಸಿಗಳಾಗಿರಬೇಕು, ಸೂಕ್ತ ವಯಸ್ಸು. ನಾವು ಈಗ ಲೇಟ್ ಆಗಿ ತಗೊಂಡು ಬಂದು ಹಾಕ್ತೀವಿ ಅನ್ಕೊಳ್ಳಿ, ಅದರಿಂದ ನೂನ್ಯತೆಗಳು ಬಹಳ ಕಂಡು ಬರ್ತದೆ, ಇಳುವರಿ ಕುಂಠಿತವಾಗ್ತದೆ. ಅದಕ್ಕೆ ಸೂಕ್ತ ಸಮಯದಲ್ಲಿ ನಾವು ನಾಟಿ ಮಾಡಬೇಕು. ಬಹಳ ನೂನ್ಯತೆಗಳು ಅದ್ರಲ್ಲಿ ಕಂಡು ಬರ್ತವೆ, ಆ ನೂನ್ಯತೆಗಳು ನಾನು ವಿವರ ಹೇಳ್ತೇನೆ ಮತ್ತೆ. ಅದರಿಂದ ಸೂಕ್ತ ವಯಸ್ಸು, ಬಿತ್ತನೆ ಮಾಡಿದ ದಿನದಿಂದ 20-25 ದಿವಸ ಬಹಳ ಸೂಕ್ತವಾದ ದಿವಸ, ಅಂತ ಸಮಯದಲ್ಲಿ ನಾವು ಸಸಿಗಳನ್ನು ತಗೊಂಡೋಗಿ ನಾಟಿ ಮಾಡಬೇಕಾಗ್ತದೆ. ಆ ನಾಟಿ ಮಾಡಿದಂತ ಸಸಿಗಳು ಬೀಜೋಪಚಾರ ಮಾಡಬೇಕು, ಅಥವಾ ಬೀಜೋಪಚಾರ ಮಾಡಿ ಸಸಿ ನರ್ಸರಿಯನ್ನು ಉತ್ಪಾದನೆ ಮಾಡಬೇಕು, ಅಥವಾ ಬೇರುಪಚಾರ ಮಾಡಬೇಕು. ನೇರವಾಗಿ ಸಸಿಗಳನ್ನ ನರ್ಸರಿ ಘಟಕದಿಂದ ತಂದು ನಾವು ನಾಟಿ ಮಾಡೋದಾದ್ರೆ ಬೇರುಪಚಾರ ಮಾಡಬೇಕು. ಉದಾಹರಣೆಗೆ ಜೈವಿಕ ಗೊಬ್ಬರಗಳಾದ್ರೂ ಮಾಡಬೇಕು, ಇಲ್ಲಾದ್ರೆ ರಾಸಾಯನಿಕ ಶಿಲೀಂಧ್ರನಾಶಕಗಳ ಕ್ಯಾಪ್ಟನ್ ಮಾಡಬಹುದು, ಕಾರ್ಬನ್ ಡೈಸಿಮ್ ಅಂತ ಹೇಳ್ತೀವಿ, ಇವು ಯಾವ್ದಾದ್ರೂ ಒಂದು ಮಾಡಬಹುದು. ಅಥವಾ ಜೈವಿಕ ಕೀಟನಾಶಕಗಳಾದ್ರೆ ನಾವು ಟ್ರೈಕೋಡರ್ಮಾ ಮಾಡಬಹುದು, ಸೂಡೋಮೋನಸ್, ಬ್ಯಾಸಿಲಸ್, ಇವುಗಳನ್ನ ಲೇಪನ ಮಾಡಿ ಬೇರುಪಚಾರ ಮಾಡೋದ್ರಿಂದ ಮಣ್ಣಿನಿಂದ ಆಡುವಂತ ರೋಗಾಣುಗಳನ್ನ ಕಡಿಮೆ ಮಾಡಬಹುದು. ಇನ್ನು ನಾಟಿ ಮಾಡಿದ ನಂತರ ನೀರಾವರಿ ಬಹಳ ಮುಖ್ಯ. ಈ ಏನು ಕೋಸು ಜಾತಿಗೆ ಸೇರಿದ ಬೆಳೆಗಳೇನಿದೆ, ನಾವು ಆ ನಾಟಿ ಮಾಡುವ ಸಮಯದಲ್ಲಿ ಸಂಪೂರ್ಣವಾಗಿ ಭೂಮಿಯನ್ನ ಕಾಲುವೆ ಮೂಲಕ ನೀರನ್ನು ಹಾಯಿಸಬೇಕು, ಹಾಯಿಸಿಬಿಟ್ಟು ನಾವು ಸಸಿಗಳನ್ನ ನಾಟಿ ಮಾಡುವಂಥದ್ದು ಮಾಡಬೇಕಾಗ್ತದೆ. ಇಲ್ಲಾಂದ್ರೆ ಸಸಿಗಳು ಬಹಳಷ್ಟು ಒಣಗೋಗ್ತವೆ. ಆಗ ಇದು ಬಹಳ ಆಳಕ್ಕೆ ಬೇರು ಬಿಡೋದಿಲ್ಲ, ಅದಕ್ಕೆ ಸತತವಾಗಿ ಒಂದು ತೇವಾಂಶ ಇರಬೇಕು, ಒಣಗಿಸಬಾರ್ದು. ಈ ಬೆಳೆಗಳಿಗೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಈಗ ಉದಾಹರಣೆಗೆ ಟೊಮ್ಯಾಟೊ, ಬದನೆ, ಮೆಣಸಿನಕಾಯಿ ಸ್ವಲ್ಪ ಒಣಗಿಸಿ ನೀರು ಕೊಟ್ಟರು ಏನಾಗುತ್ತೆ, ಏನು ಆಗಲ್ಲ. ಯಾಕೆಂದ್ರೆ ಹೂ ಬರುವಂತದ್ದು, ಹೂ ಬರ್ಲಿಕ್ಕೆ ಪ್ರಚೋದನೆ ಆಗುತ್ತೆ ಸ್ವಲ್ಪ ಒಣಗಿಸಿ ನೀರು ಕೊಟ್ಟಾಗ. ಹೌದು, ಆದ್ರೆ ಈ ಬೆಳೆಗಳು ಹಂಗಾಗಲ್ಲ. ಇಲ್ಲಿ ನಾವು ಒಣಗಿಸಿ ಮತ್ತೆ ನೀರು ಕೊಡೋದು ಅದ್ ಮಾಡಬಾರ್ದು. ಸತತವಾಗಿ ತೇವಾಂಶ ಇರಬೇಕು. ಆ ಒಂದು ಬೇರಿನ ಸಮೂಹ ಮೇಲ್ಪದರದಲ್ಲಿ ಇರೋದ್ರಿಂದ ಮಣ್ಣಿನಲ್ಲಿ ನಾವು ಸತತವಾಗಿ ತೇವಾಂಶವನ್ನು ಹಿಡಿದಿಟ್ಕೊಳ್ಳಂಗೆ ಅದುವರಿತು ನೀರನ್ನ ಕೊಡಬೇಕಾಗ್ತದೆ. ಆ ಕೊಟ್ಟಾಗ ನಮಗೆ ಆ ಗುಣಮಟ್ಟದ ಫಸಲು ಬರ್ತದೆ. ಗುಣಮಟ್ಟ ಅಂತಂದ್ರೆ ಟೆಂಡರ್ನೆಸ್, ಕ್ರಿಸ್ಪಿನೆಸ್, ಸುಮಧುರ ವಾಸನೆ ಇರುವಂತದ್ದು. ಒಣಗಿಸಿ ಮತ್ತೆ ನೀರು ಕೊಡ್ತಾ ಹೋದ್ರೆ, ಉದಾಹರಣೆ ನೌಕೋಲು ಉದ್ದಕ್ಕೆ ಬರ್ತದೆ, ಅದರಲ್ಲಿ ನಾರಿನಂಶ ಜಾಸ್ತಿ ಆಗ್ತದೆ. ನೌಕೋಲು ಒಂದು ಏನು ಬುಗುರಿ ಆಕಾರದಲ್ಲಿ ಇರ್ತದೆ, ಇರಬೇಕು, ರೌಂಡ್ ಶೇಪ್ ಅಲ್ಲಿ ಹೆಚ್ಚು ಕಡಿಮೆ ಇರುತ್ತೆ. ಅದು ನಾವು ನೀರು ಸರಿಯಾಗಿ ಕೊಟ್ಟಿಲ್ಲ, ಸೂಕ್ತ ಸಮಯದಲ್ಲಿ ನಾವು ಕೊಯ್ಲು ಮಾಡಲಿಲ್ಲ, ಬಹಳ ಉಷ್ಣಾಂಶ ಜಾಸ್ತಿ ಆಯ್ತು, ಅವು ಉದ್ದ ಆಗ್ತವೆ, ಉದ್ದ ಆಗ್ಬಿಡುತ್ತೆ. ಅದನ್ನ ನಾವು ಕಟ್ ಮಾಡ್ತಿದ್ರೆ ಬಹಳ ನಾರಿರುತ್ತೆ. ಈ ರೀತಿಯ ಗುಣಮಟ್ಟದ ಮೇಲೆ ನೇರ ಪರಿಣಾಮ ಬೀರ್ತದೆ. ಅದಕ್ಕೆ ನಾವು ಇವನ್ನು ಎಲೆ ಹೂಕೋಸಲ್ಲಿ ಅಷ್ಟೇ ನಾವು ಆ ರೀತಿಯಾಗಿ ಮಾಡಿದಾಗ ಹೂಗಳು ಸಣ್ಣ ಆಗ್ತವೆ, ಎಲೆಕೋಸಲ್ಲಿ ಗೆಡ್ಡೆಗಳು ಸಣ್ಣ ಆಗ್ತವೆ, ಆಮೇಲೆ ನಾರಿನಂಶ ಜಾಸ್ತಿ ಆಗ್ತದೆ. ಆ ಹೂಗಳು ಬಣ್ಣ ನಾನೀಗಾಗಲೇ ಹೇಳಿದೆ, ಐವರಿ ಬಣ್ಣದ ಒಂದು ಬಣ್ಣ ಇರಬೇಕಾಗ್ತದೆ, ದಂತದ ಬಣ್ಣ ಇರಬೇಕಾಗ್ತದೆ, ಬೆಳ್ಳಿಗಿರ್ಬೇಕಾಗ್ತದೆ. ಒಂದ್ಸಾರಿ ಅದು ನಾವು ಸರಿಯಾಗಿ ಸೂಕ್ತ ಸಮಯದಲ್ಲಿ ನೀರನ್ನು ನಾವು ಕೊಟ್ಟಿಲ್ಲ ಅಂದ್ರೆ ಖಂಡಿತ ಅದು ಪರ್ಪಲ್ ಏನು ನೇರಳೆ ಬಣ್ಣಕ್ಕೆ ತಿರುಗುತ್ತೆ, ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಆಮೇಲೆ ಬೇಗ ಹೂ ಮೇಲೆ ಕಿತ್ಕೊಳ್ಳುತ್ತೆ, ಅದು ಆಕಾರ ಚೇಂಜ್ ಆಗಿ ಹೂ ಮೇಲೆ ಬಂದ್ಬಿಡುತ್ತೆ. ಈ ರೀತಿ ನ್ಯೂನ್ಯತೆಗಳು ಬಹಳ ಕಂಡು ಬರ್ತದೆ. ಇದು ಬಹಳ ಸೂಕ್ಷ್ಮವಾದ ಬೆಳೆಗಳು, ಬೇರೆ ರೀತಿ ಬೆಳೆಗಳಲ್ಲ. ಆದ್ರಿಂದ ನೀರಾವರಿ ಮಾತ್ರ ಸತತವಾಗಿ ಅದವಿರ್ತು ಕೊಡಬೇಕಾಗ್ತದೆ. ಸಾಧ್ಯವಾದಷ್ಟು ಭೂಮಿ ಆಯ್ಕೆ ಆಗಿರ್ಬೇಕಪ್ಪ ಅಂತಂದ್ರೆ ಅದು ಎತ್ತರ ಪ್ರದೇಶಗಳಿರಬೇಕು, ಇಳಿಜಾರು ಪ್ರದೇಶಗಳಿರಬೇಕು, ತುಂಗ ತಗ್ಗು ಪ್ರದೇಶಗಳು, ನೀರು ನಿಲ್ಲುವಂತ ಪ್ರದೇಶಗಳು ಈ ಒಂದು ಬೆಳೆಗಳಿಗೆ ಸೂಕ್ತ ಅಲ್ಲ. ಆಮೇಲೆ ಸಾಮಾನ್ಯವಾಗಿ ಮಣ್ಣುಗಳು ತಟಸ್ಥ ಸ್ಥಿತಿಯಲ್ಲಿರಬೇಕು, ಉಳಿ ಅಂಶ ಜಾಸ್ತಿ ಇದ್ರೆ ಇಲ್ಲಿ ಈ ಬೆಳೆಗಳಿಗೆ ಸ್ವಲ್ಪ ಬೆಳೆ ಉತ್ಪಾದನೆ ಮಾಡೋದು ಕಷ್ಟ. ಮತ್ತೆ ಇದು ಏನಂದ್ರೆ ಮಾಲಿಬ್ಡಿನಮ್ ಅನ್ನೋ ಒಂದು ಅಂಶ ಕಡಿಮೆ ಆಗ್ತದೆ, ವಿಪ್ಟೈಲ್ ಅನ್ನೋ ಒಂದು ಡಿಸಾರ್ಡರ್ ಜಾಸ್ತಿ ಆಗ್ತದೆ, ಮಾಲಿಬ್ಡಿನಮ್ ಅಂಶ ಒಂದು ಕೊರತೆಗಳು ಕಂಡು ಬರ್ತದೆ ಹುಳಿ ಅಂಶದಲ್ಲಿ. ಆದ್ರಿಂದ ತಟಸ್ಥ ಸ್ಥಿತಿಗೆ ಬರಬೇಕು. ಹಾಗೇನೆ ಇದ್ದಲ್ಲಿ ಹುಳಿ ಇದ್ದಾಗ ಆ ಮಣ್ಣಿಗೆ ಒಂದು ಸುಣ್ಣವನ್ನು ಬೆರೆಸುವುದು ಬಹಳ ಸೂಕ್ತ. ತಟಸ್ಥ ಸ್ಥಿತಿಗೆ ತಂದ್ರೆ ಎಲ್ಲಾ ಪೋಷಕಾಂಶಗಳು ಸಿಕ್ಕಿದಾಗ ಯಾವುದೇ ಕೊರತೆ ಕಂಡು ಬರೋದಿಲ್ಲ, ಚೆನ್ನಾಗಿ ಬರುತ್ತೆ. ಸಾಮಾನ್ಯವಾಗಿ ಜಿಂಕು, ಬೋರಾನು, ಮಾಲಿಬ್ಡಿನಮ್ ಇವು ಸರ್ವ ಸಾಮಾನ್ಯವಾಗಿ ಈ ಬೆಳೆಯಲ್ಲಿ ಕೊರತೆಗಳು ಕಾಣ್ತವೆ. ಆ ಕೊರತೆ ನೀಗಿಸಬೇಕಾದ್ರೆ ನಾವು ಎಲೆಗಳ ಮೇಲೆ ನಾಟಿ ಮಾಡಿದ 30 ದಿವಸ ನಂತರ 3 ಬಾರಿ ಎಲೆಗಳ ಮೇಲೆ ಸಿಂಪಡಣೆ ಮಾಡಬೇಕು. 15 ದಿವಸಕ್ಕೆ ವೆಜಿಟೇಬಲ್ ಸ್ಪೆಷಲ್ ಅಂತ ಸಿಗುತ್ತೆ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿರುವಂತದ್ದು. 5 ಗ್ರಾಂನಷ್ಟು 1 ಲೀಟರ್ಗೆ ಹಾಕೊಂಡು 25 ಲೀಟರ್ ನೀರಿಗೆ ಒಂದು ನಿಂಬೆಹಣ್ಣು, ಒಂದು ಶಾಂಪನ್ನು ಬೆರೆಸ್ಕೊಂಡು ನಾವು ಸಿಂಪಡಣೆ ಮಾಡೋದ್ರಿಂದ ಖಂಡಿತ ನಮಗೆ ಈ ಒಂದು ನ್ಯೂನ್ಯತೆಗಳು ಕಡಿಮೆ ಆಗ್ತವೆ. ಇದನ್ನು ಮಾಡ್ಕೋಬೇಕಾಗ್ತದೆ. ಇನ್ನು ಒಂದು ವಾರಕ್ಕೊಮ್ಮೆ ನಾವು ಅದವರಿತು ನೀರನ್ನು ಕೊಡಲೇಬೇಕು. ಬಹಳ ಮುಖ್ಯ. ಹೌದು, ತೇವಾಂಶ ಇರಬೇಕು. ನಾವು ಒಣಗಿಸಿ ನೀರು ಕೊಟ್ಟಾಗ ಖಂಡಿತ ಅದು ಗುಣಮಟ್ಟದ ಮೇಲೆ ನೇರ ಪರಿಣಾಮ ಬೀರುತ್ತೆ ಅಂತ ಹೇಳಿಕ್ ಬಯಸ್ತೇನೆ. ಇನ್ನು ಎಲೆಕೋಸಿಗೆ ಸಂಬಂಧಪಟ್ಟ ಹಾಗೆ ಅದರ ಸುಧಾರಿತ ಬೇಸಾಯ ಕ್ರಮಗಳು ಅದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ಇದರಲ್ಲಿ ಅಂತರ ಬೇಸಾಯ ಬಹಳ ಮುಖ್ಯ. ಅಂತರ ಬೇಸಾಯ ಅಂದ್ರೆ ನಾವು ಈ ಬೇರಿನ ಸಮೂಹ ಮೇಲೆ ಇರೋದ್ರಿಂದ ಆಗಾಗ ಕಳೆಗಳನ್ನು ನಿಯಂತ್ರಣ ಮಾಡಿದಂಗೆ ಆಗ್ತದೆ. ಗುದ್ದಲಿಯನ್ನ ಕೈಯಾಡಿಸಬೇಕಾಗ್ತದೆ, ಹೋಯಿಂಗ್ ಅಂತ ಹೇಳ್ತೀವಿ. ಒಂದು ಕನಿಷ್ಠ ಬೆಳೆ ಅವಧಿನಲ್ಲಿ ಒಂದು 15 ದಿವಸ ಹಂತದಲ್ಲಿ ಕಳೆಗಳಿಂದ ಮುಕ್ತಗೊಳಿಸಬೇಕು. ಜೊತೆಗೆ ಗುದ್ದಲಿಯಿಂದ ಆಡಿಸಿದಾಗ ಗಾಳಿ ಆಡಿದಾಗ ಬೆಳೆ ಚೆನ್ನಾಗಿ ಬರ್ತೈತೆ. ಆ ಗಾಳಿ ಆಡ್ಲಿಲ್ಲ ಅಂದ್ರೆ ಮಣ್ಣು ಗಟ್ಟಿಯಾದಾಗ ಬೆಳವಣಿಗೆಯನ್ನು ಕುಂಠಿತವಾಗ್ತದೆ. ಆ ಹೋಯಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಜೊತೆಗೆ ಮಣ್ಣು ಏರ್ ಹಾಕುವಂಥದ್ದು. ಈಗೇನು ಆಲೂಗಡ್ಡೆ ಬೆಳೆಗೆ ಮಣ್ಣು ಏರ್ ಹಾಕ್ತಿವಿ, ಅದೇ ರೀತಿಯಾಗಿ ಇದಕ್ಕೂ ಮಣ್ಣನ್ನು ಏರ್ ಹಾಕಬೇಕು. ಏರ್ ಹಾಕಿದಾಗ ಅದಕ್ಕೆ ಒಳ್ಳೆ ಸಪೋರ್ಟ್ ಸಿಕ್ಕಿದಾಗ ನಮ್ಗೆ ಉತ್ತಮವಾದಂತ ಹೂ ಬಿಡುತ್ತೆ, ಗೆಡ್ಡೆನು ಚೆನ್ನಾಗಿ ಬರುತ್ತೆ, ಎಲ್ಲವೂ ಅನುಕೂಲ ಅದರಿಂದ ಆಗ್ತದೆ. ಇನ್ನು ಯಾವುದೇ ರೀತಿಯ ಅದು 30 ಅಥವಾ 35 ದಿವಸ ಅಂತದಲ್ಲಿ ನಾವು ಮಾಡಬೇಕಾಗ್ತದೆ, ಬಹಳ ಮುಖ್ಯವಾದಂಥದ್ದು. ಆ ಒಂದು ಸಂದರ್ಭದಲ್ಲಿ ಮಣ್ಣು ಏರು ಹಾಕುವಂತ ಸಂದರ್ಭದಲ್ಲಿ ಇನ್ನುಳಿದ 50% ಸಾರಜನಕ ಏನಿದೆ ಅದನ್ನ ಕೊಡಬೇಕಾಗ್ತದೆ. ಯಾಕೆಂದ್ರೆ ಇದು ಸಾರಜನಕಕ್ಕೆ ಬಹಳಷ್ಟು ಒಂದು ಒತ್ತು ಕೊಡುವಂತ ಬೆಳೆ, ಹೆಚ್ಚಿನ ಅವಶ್ಯಕತೆ ಈ ಬೆಳೆಗೆ ಬೇಕಾಗ್ತದೆ, ಎಲ್ಲ ಈ ಒಂದು ಕೋಸು ಬೆಳೆಗಳಿಗೆ ಬೇಕಾಗ್ತದೆ. ಇನ್ನು ನಾಟಿ ಮಾಡುವ ಮುನ್ನ ಸಂಪೂರ್ಣವಾಗಿ ಅತ್ಯುತ್ತಮವಾಗಿ ನಾವು ಕಳೆ ನಿರ್ವಹಣೆ ಮಾಡಬೇಕಂದ್ರೆ ಕಳೆನಾಶಕಗಳನ್ನು ಸಿಂಪಡಣೆ ಮಾಡೋದು ಒಳ್ಳೇದು. ನಾಟಿ ಮಾಡುವ ಮುನ್ನ 1-2 ದಿವಸ ಮುಂಚೆ ಮಣ್ಣಿನ ಮೇಲೆ ತೇವಾಂಶ ನೀರು ಕಟ್ಟಿದ್ಮೇಲೆ ಅದು ಹೊರತು ಫ್ಲೂಕ್ಲೋರಾಲಿನ್ ಅಂತ ಹೇಳ್ತೀವಿ, 1 ಲೀಟರ್ 1 ಎಕರೆ ಪ್ರದೇಶದಲ್ಲಿ ನಾವು ಸಿಂಪಡಣೆ ಮಾಡಬೇಕಾಗ್ತದೆ. ಅಥವಾ ಪೆಂಡಿಮಿಥಿಲಿನ್ ಅಂತೇಳಿ 1.5 ಲೀಟರ್ 1 ಎಕರೆ ಪ್ರದೇಶಕ್ಕೆ ನಾವು ಸಿಂಪಡಣೆ ಮಾಡೋದ್ರಿಂದ ಖಂಡಿತ ನಮಗೆ ಯಾವುದೇ ಒಂದು ಕಳೆಗಳು ಬರೋದಲ್ಲ. ಒಂದು ಪಕ್ಷ ಕಳೆಗಳು ಬಂದಲ್ಲಿ 40-45 ದಿವಸದ ಹಂತದಲ್ಲಿ ನಾವೇನು ಮಣ್ಣು ಏರಾಗ್ತೀವಿ, ಅವಾಗ ಕೈನಿಂದನೇ ನಾವು ಕಳೆಗಳನ್ನ ಕಿತ್ತು ನಿರ್ಮೂಲನೆ ಮಾಡಿ ಸ್ವಚ್ಛವಾಗಿಡುವಂಥದ್ದು ಬಹಳ ಮುಖ್ಯ. ಇದು ಬಹಳ ಮುಖ್ಯವಾದಂಥದ್ದು. ಇದಾದ ನಂತರ ಈಗಾಗಲೇ ಹೇಳಿದ್ದೀನಿ, ಹೆಚ್ಚಿನ ಇದರಲ್ಲಿ ಏನಂತ ಪ್ರಾಬ್ಲಮ್ ಇರೋದಿಲ್ಲ, ಕೊಯ್ಲು ಮತ್ತು ಶೇಖರಣೆ. ಅದಾದ ನಂತರ ನಾನು ಸಮಗ್ರವಾಗಿ ಯಾವ ರೀತಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತೀನಿ. ಕೊಯ್ಲು ಅಂದ್ರೆ ಇದಕ್ಕೆ ಸಾಯಂಕಾಲದ ವೇಳೆ ಬಹಳ ಸಂಜೆ ಹೊತ್ತು ಮಾಡಬೇಕು, ಬೆಳಗ್ಗೆ ಅಥವಾ ಸಂಜೆ ಮಧ್ಯಾಹ್ನ ಬಿಸಿಲಿರುವ ಹೊತ್ತಿನಲ್ಲಿ ಮಾಡಿದಾಗ ಆ ಫಸಲು ಏನಾಗ್ತದೆ, ಬಾಡದಂಗಾಗ್ತದೆ. ಎಲೆಕೋಸ್ ಆಗಿರ್ಬೋದು, ಹೂಕೋಸ್ ಆಗಿರ್ಬೋದು, ಮುಂಜಾನೆ ಮಾಡಬೇಕು. ಸಾಮಾನ್ಯವಾಗಿ ಹತ್ತಿರದ ಮಾರುಕಟ್ಟೆಗೆ ಅದನ್ನು ಕೊಯ್ದು ಆ ಎಲೆಗಳ ಸಮೇತ ಕೊಯ್ತೀವಿ. ಎಲೆಗಳು ಅದು ಮುದುಕುವ ಮೇಲೆ ಆ ಭಾಗವನ್ನ ಏನು ನಾವು ತಿನ್ನುವಂತ ಭಾಗ, ಹೂ ಏನಿದೆ, ಎಲೆ ಕೋಸ್ ಏನಿದೆ ಅಥವಾ ಗೆಡ್ಡೆ ಕೋಸ್ ಏನಿದೆ, ಎಲ್ಲಕ್ಕೂ ಆ ಎಲೆಗಳನ್ನ ನಾವು ಯಾವುದೇ ಕಾರಣಕ್ಕೆ ತೆಗೆಯಬಾರದು. ತಾಜಾತನವಾಗಿ ಇಟ್ಟಿರ್ತದೆ, ಫ್ರೆಶ್ ಆಗಿರುತ್ತೆ. ಅದನ್ನ ಎಲೆಗಳ ಸಮೇತ ನಾವು ಕೊಯ್ದು ನಾವು ಮಾರುಕಟ್ಟೆ ಕೊಡಿಸುವಂತದ್ದು ಒಳ್ಳೇದು. ಆಮೇಲೆ ಸೂಕ್ತ ಸಮಯದಲ್ಲಿ ನಾವು ಕೊಯ್ಲು ಮಾಡಬೇಕು. ಉದಾಹರಣೆಗೆ ನಿಧಾನ ಮಾಡಿದ್ರೆ ಏನಾಗುತ್ತೆ ಅಂತ, ಈಗ ನೀರು ಜಾಸ್ತಿ ಕಟ್ಟಿದ್ರೆ ಏನಾಗುತ್ತೆ, ಉದಾಹರಣೆಗೆ ನೀರಾವರಿ ಜಾಸ್ತಿ ಕೊಡ್ತೀವಿ ಅನ್ಕೊಳ್ಳಿ, ನೀರಾವರಿ ಜಾಸ್ತಿ ಕೊಟ್ರೆ ಎಲೆಕೋಸು ಸಿಡಿಯುತ್ತೆ, ಹೋಳಾಗುತ್ತೆ, ಜಾಸ್ತಿ ಮಳೆ ಆದಾಗ ಸಿಡಿಯುತ್ತೆ. ಇನ್ನು ಮಳೆ ಕಡಿಮೆ ಆಗಿ ನಾವು ತೀರಾ ಮಳೆ ಕಟ್ಟಲಿಲ್ಲ ಅಂದ್ರೂ ಗೆಡ್ಡೆ ಗಾತ್ರ ಕಡಿಮೆ ಆಗ್ತದೆ, ಗಾತ್ರ ಕಡಿಮೆ ಆಗುತ್ತೆ, ಕಡಿಮೆ ಆಗ್ತದೆ. ಉದಾಹರಣೆಗೆ ನವಿಲ್ ಕೋಸಲ್ಲಿ ನಾವು ಸೂಕ್ತ ಸಮಯದಲ್ಲಿ ಕಟಾವು ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ, ಸೂಕ್ತ ಸಮಯದಲ್ಲಿ ನಾವು ಕಟಾವು ಮಾಡಲಿಲ್ಲ ಅಂತಂದ್ರೆ ಅದು ಗೆಡ್ಡೆ ಉದ್ದ ಆಗ್ತದೆ, ಓಹೋ, ನಾರಿನಂಶ ಜಾಸ್ತಿ ಆಗ್ತದೆ, ದುಂಡಾಗಿರುವಂತದ್ದು ಉದ್ದ ಆಗ್ಬಿಡುತ್ತೆ, ಉದ್ದ ಆಗ್ತದೆ. ಕೊಯ್ಲು ಮಾಡುವಂತದ್ದು ಬಹಳ ಸೂಕ್ಷ್ಮವಾದಂತದ್ದು ಈ ಒಂದು ಗೆಡ್ಡೆ ಕೋಸ್ ಜಾತಿ ಬೆಳೆಗಳಲ್ಲಿ. ಅದೇ ರೀತಿ ಹೂಕೋಸು ಸ್ವಲ್ಪ ನಿಧಾನ ಮಾಡಿದ್ರೆ ಅದು ಹೂವು ಎಲ್ಲಾನು ಉದ್ದುದ್ದ ಆಗ್ತದೆ, ಒಂದು ಸರಿಸಮಾನವಾಗಿ ಅದು ಒಳ್ಳೆ ಬಣ್ಣ ಕಾಣೋದಿಲ್ಲ, ಎಲ್ಲ ಉದ್ದ ಬಂದ್ಬಿಡುತ್ತೆ. ನಾವು ಮಾರ್ಕೆಟ್ಲ್ಲಿ ಹೋಗಿ ನೋಡಬಹುದು ನಾವು, ಅದು ಚೆನ್ನಾಗಿರೋ ಕೋಸ್ ಯಾವುದು ಇಲ್ಲ ಹೂಕೋಸ್ ಯಾವ್ದು ಹೆಂಗಿರುತ್ತೆ, ಸ್ವಲ್ಪ ಬಲ್ತಿರೋದು ಹೆಂಗಿರುತ್ತೆ ಅಂತ. ಹೂಗಳು ಉದ್ದ ಉದ್ದ ಆಗಿರ್ತದೆ, ಮೇಲ್ಗಡೆ ಏರು ಪೇರ್ ಆಗಿರ್ತದೆ, ಅಂಕು ಡಂಕುಗಳು ಇರ್ತವೆ, ಅದು ನೋಡ್ತಾನೆ ಹೇಳ್ಬೋದು ಇದು ಬಲ್ತೋಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಈ ಕೊಯ್ಲು ಬಹಳ ಮುಖ್ಯವಾದಂತದ್ದು, ತಾಜಾ ಜನವನ್ನು ಕಾಪಾಡಬೇಕು. ಆ ಎಲೆಗಳಿರೋದ್ರಿಂದ ರಕ್ಷಣೆ ಕೊಡುತ್ತೆ, ಆ ಭಾಗ ಏನಿದೆ ಹೂ ಭಾಗ ರಕ್ಷಣೆ ಕೊಡುತ್ತೆ. ಸಾಗಾಣಿಕೆಯಲ್ಲಿ ಆಗಿರ್ಬೋದು, ನಾವು ಮನೆಗೆ ತಗೊಂಡು ಹೋಗೋದು ಆಗಿರ್ಬೋದು, ಅದಕ್ಕೆ ಎಲೆಗಳು ಸಂಪೂರ್ಣವಾಗಿ ತೆಗೀಬಾರದು, ಬಹಳ ಮುಖ್ಯವಾದಂಥದ್ದು. ಇನ್ನು ಇದನ್ನ 30 ದಿನಗಳ ಕಾಲ ಯಾವುದೇ ಕೆಡದಂತೆ ನಾವು ಶೇಖರಣೆ ಮಾಡಬಹುದು. ಓಹೋ, ಹೇಗೆ? ಇದನ್ನ ಒಂದು ಕೋಲ್ಡ್ ಸ್ಟೋರೇಜ್ ಇದೆ, 2 ಡಿಗ್ರಿ ಉಷ್ಣಾಂಶ ಮತ್ತು 85-90% ತೇವಾಂಶದಲ್ಲಿ ಕೋಲ್ಡ್ ಸ್ಟೋರೇಜ್ ಇಟ್ಟರೆ 1 ತಿಂಗಳ ಕಾಲ ಇಡಬಹುದು ಈ ಗೆಡ್ಡೆಗಳು. ಯಾಕೆಂದ್ರೆ ಇಟ್ಟಾಗ ನಮಗೆ ಮಾರುಕಟ್ಟೆ ಬೇಡಿಕೆಗೆ ಅನುಸಾರವಾಗಿ ನಾವು ಮಾರುಕಟ್ಟೆಗೆ ಬಿಡುಗಡೆ ಮಾಡಿ ನಾವು ಮಾರಾಟ ಮಾಡಬಹುದು, ಯಾವುದೇ ಸಮಸ್ಯೆ ಇಲ್ಲ. ಇದನ್ನು ಶೇಖರಣೆ ಮಾಡುವಂತ ಸದಾವಕಾಶ ಇದೆ ರೈತರಿಗೆ. ಹಂಗೆ ತಂದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಕಡಿಮೆ ಬೆಲೆಗೆ ಮಾರುವಂತದ್ದಿಲ್ಲ, 1 ತಿಂಗಳ ಕಾಲ ಇಟ್ಟು ನಾವು ಬೇಕಾದ ಮಾರಾಟ ಮಾಡುವಂತ ಸದಾವಕಾಶ ರೈತರಿಗಿದೆ, ಮಾಡಬಹುದು ಈ ಎಲ್ಲ ತರಕಾರಿಗಳು. ಇವು ಇಷ್ಟು ನಮಗೆ ಏನು ಕೊಯ್ಲು ಮತ್ತು ಶೇಖರಣೆಗೆ ಸಂಬಂಧಪಟ್ಟಂತ ವಿಚಾರಗಳು. ಇನ್ನು ಈ ಒಂದು ಎಲೆಕೋಸು ಮತ್ತೆ ಹೂಕೋಸನ್ನ ಅನೇಕ ಕೀಟಗಳು ಮತ್ತೆ ರೋಗಗಳು ಬಾಧಿಸ್ತಕ್ಕಂಥದ್ದು ಸಾಮಾನ್ಯವಾಗಿ ನಾವು ನೋಡ್ತೇವೆ. ಯಾವೆಲ್ಲ ರೋಗ ಮತ್ತೆ ಕೀಟಗಳು ಬಾಧಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ, ಅದನ್ನ ಹೇಗೆ ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು? ಇದು ಹೂಕೋಸು ಮತ್ತು ಎಲೆ ಗೆಡ್ಡೆಕೋಸು ಅಂತ ಏನ್ ಹೇಳ್ತೀವಿ, ಇದರಲ್ಲಿ ಸಾಮಾನ್ಯವಾಗಿ ನರ್ಸರಿನಲ್ಲಿ ಕಾಂಡ ಕೊಳ್ಳೆ ರೋಗ ಅಂತ ಹೇಳ್ತೀವಿ. ಈ ಕಾಂಡ ಕೊಳ್ಳೆ ರೋಗದ ಸಮಸ್ಯೆ ಜಾಸ್ತಿ. ನರ್ಸರಿ ಉತ್ಪಾದನೆ ಇವತ್ತೆಲ್ಲ ಪ್ರೋಟ್ರೈನಲ್ ಮಾಡ್ತಾರೆ. ಹೌದು, ಪ್ರೋಟ್ರೈನಲ್ ಸ್ವಲ್ಪ ನೀರ್ ಜಾಸ್ತಿ ಹಾಕ್ಬಿಟ್ರೆ ಅದು ಕಾಂಡದ ಹತ್ರ ಕೊಳತು ಹೋಗ್ಬಿಡ್ತಾರೆ, ಹೋಗುತ್ತೆ. ಇದೆಲ್ಲ ಸಮಸ್ಯೆ ಎಲ್ಲಾ ತರಕಾರಿಗಳಲ್ಲಿ ಇದೆ, ಟೊಮ್ಯಾಟೋದಲ್ಲಿ ಇದೆ, ಬದನೆನಲ್ಲೂ ಬರುತ್ತೆ, ಅದರಲ್ಲಿ ಎಲೆಕೋಸು ಕೋಸು ಜಾತಿ ಬೆಳೆಗಳಲ್ಲಿ ಜಾಸ್ತಿ ಬರುತ್ತೆ. ಅದುವರಿತು ನೀರು ಕೊಡಬೇಕು. ಆ ಮಾಧ್ಯಮ ಏನು ಆಯ್ಕೆ ಮಾಡ್ಕೋತಾರೆ, ಬೇರಿನ ಮಾಧ್ಯಮ, ಆ ಮಾಧ್ಯಮ ಕಳಿತಿರ್ಬೇಕು ಚೆನ್ನಾಗಿ ಗೊಬ್ಬರ. ಅದು ಹಸಿಯಾಗಿದ್ರೆ ಅದರಲ್ಲೂ ಸಹ ಜಾಸ್ತಿ ಬರ್ತದೆ. ಅದುವರಿತು ನೀರು ಕೊಡಬೇಕು ಒಂದು ಬಾರಿ, ನಾವು ವಾತಾವರಣಕ್ಕೆ ತಕ್ಕಂತೆ ಬೇಸಿಗೆನಲ್ಲಿ 2 ಬಾರಿ ಕೊಡಬೇಕು. ಹಾಗೆ ಬೇಸಿಗೆನಲ್ಲಿ ಯಾರು ಉತ್ಪಾದನೆ ಮಾಡಲ್ಲ, ಇದು ಬೇಸಿಗೆ ಬೆಳೆ ಅಲ್ಲ, ಅದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಹೆಚ್ಚು ಬೆಳೆಯೋದ್ರಿಂದ ಹೆಚ್ಚಿನ ಒಂದು ನೀರಾವರಿಯನ್ನು ಕೊಡದಂತೆ ನಾವು ಸಂರಕ್ಷಣೆಗೋಸ್ಕರ ಈ ಒಂದು ಕ್ಯಾಪ್ಟಾನ್ ಅಥವಾ ಕಾರ್ಬನ್ ಡೈಜಿಮ್ ಅನ್ನ 1-2 ಬಾರಿ 25 ದಿವಸದಲ್ಲಿ ಏನು ರೈತರಿಗೆ ವಿತರಣೆ ಮಾಡ್ತೀವಿ ಸಸಿಗಳನ್ನ, ಮಧ್ಯಂತರದಲ್ಲಿ 1-2 ಬಾರಿ ಈ ಒಂದು ಶಿಲೀಂಧ್ರ ನಾಶಕಗಳನ್ನ ಬೆರೆಸಿ ಡ್ರೆಂಚ್ ಮಾಡಿ ತೋಯಿಸ್ಬಿಟ್ರೆ ಈ ಒಂದು ಸಸಿ ಕೊಳೆ ರೋಗ ಸಮಸ್ಯೆ ಬರೋದಿಲ್ಲ. ಇದ್ರ ಜೊತೆಗೆ ಇಲ್ಲಿ ಎಲೆ ಚುಕ್ಕೆ ರೋಗನೂ ಬರ್ತದೆ, ಬೂದಿ ರೋಗ ತುಪ್ಪಳ ರೋಗನೂ ಬರ್ತದೆ. ಇದಕ್ಕೆ ಹೆಚ್ಚಿನ ಒಂದು ವಾತಾವರಣ ವೈಪರೀತ್ಯಗಳಿಂದ ಬರ್ತದೆ, ತುಂಬಾ ಹಿಮ ಬಿದ್ದು ಆಗಲು ಬಹಳ ಬಿಸಿ ಇದ್ರೂ ಸಸಿಗಳ ಮೇಲೂ ಬರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಸಸಿಗಳನ್ನ ಉತ್ತಮ ರೀತಿಯಲ್ಲಿ ಗುಣಮಟ್ಟದ ಸಸಿಗಳನ್ನು ಉತ್ಪಾದನೆ ಮಾಡಲಿಕ್ಕೆ ನಾವು ಡೈಫೆನಕೋನೋಸೋಲ್, ಪ್ರಾಪಿಕೋನೋಸೋಲ್ ಅಂತ ಹೇಳ್ತೀವಿ, ಈ ತರದ್ದು ಶಿಲೀಂಧ್ರನಾಶಕಗಳನ್ನ 1 ಗ್ರಾಂನಷ್ಟು 1 ಲೀಟರ್ ನೀರಿನಲ್ಲಿ ಬೆರೆಸಿಬಿಟ್ಟು ನಾವು ಸಿಂಪಡಣೆ ಮಾಡೋದ್ರಿಂದ ಬೂದಿ ರೋಗ ತುಪ್ಪಳ ರೋಗದ ಸಮಸ್ಯೆಗಳು ನಾವು ನಿರ್ವಹಣೆ ಮಾಡಬಹುದು. ಇನ್ನು ವಜ್ರಬೆನ್ನಿನ ಪತಂಗದ ಉಳುವಿನ ಸಮಸ್ಯೆ ಮತ್ತೆ ಏನುಗಳ ಸಮಸ್ಯೆ ನರ್ಸಿನಲ್ಲಿ ಬರ್ತದೆ, ಹೌದು, ಅದನ್ನ ಎಚ್ಚರಿಕೆಯಿಂದ ನಾವು ಕೆಲವೊಂದು ಕೀಟನಾಶಕಗಳನ್ನ ನಾವು ಸಿಂಪಡಣೆ ಮಾಡಲೇಬೇಕು, ಹತೋಟಿ ತರಬೇಕಾಗ್ತದೆ. ಇಲ್ಲೂ ಸಹ ನರ್ಸರಿಗಳಲ್ಲಿ ಆಕರ್ಷಕ ಬಲೆಗಳನ್ನು ಕಟ್ಟುವಂಥದ್ದು, ಅಂಟು ಬಲೆಗಳನ್ನ ಕಟ್ಟುವಂಥದ್ದು, ಮತ್ತೆ ನೀರಿನ ಬಲೆಗಳು, ವಾಟರ್ ಟ್ರಾಪ್ಸ್ ಅಂತ ಹೇಳ್ತೀವಿ, ಇವನ್ನೆಲ್ಲ ನರ್ಸರಿನಲ್ಲೂ ಮಾಡಿಕೊಂಡ್ರೆ ಸಾಕಷ್ಟು ರಸ ಇರುವ ಕೀಟಗಳು ಅದನ್ನೆಲ್ಲ ಅಲ್ಲೇ ಸೆರೆ ಹಿಡಿಬೋದು. ಅವು ನಾವು ರೋಗಮುಕ್ತ ಸಸಿಗಳನ್ನು ಒದಗಿಸಿದ್ರೆ ಅಲ್ಲಿ ಬೆಳೆಯ ಒಂದು ಉತ್ಪಾದನೆ ಗುಣಮಟ್ಟ 75% ನಿರ್ಣಯ ಆಗ್ತದೆ. ಅದಕ್ಕೆ ಅತ್ಯುತ್ತಮ ನರ್ಸರಿ ಉತ್ಪಾದನೆ ಬಹಳ ಮುಖ್ಯ. ಈ ಒಂದು ಚಳಿಗಾಲದ ಬೆಳೆಗಳಲ್ಲಿ ನರ್ಸರಿ ಘಟಕದಲ್ಲಿ ಯಾರು ನಿರ್ವಹಣೆ ಮಾಡ್ತಾರೆ ಹೆಚ್ಚಿನ ಒಂದು ಗಮನ ಹರಿಸಬೇಕು. ಇಲ್ಲವಾದಲ್ಲಿ ಅವರು ಸರಿಯಾದ ರೀತಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂದರೆ ಆ ಕ್ಷೇತ್ರಗಳಲ್ಲಿ ನಾಟಿ ಮಾಡಿದ ನಂತರ ಬಹುಬೇಗನೆ ರೋಗಗಳು ತುತ್ತಾಗ್ತದೆ, ಬಹುಬೇಗನೆ ಕೀಟಗಳಿಗೆ ತುತ್ತಾಗೋದು ಸಾಮಾನ್ಯ ನಾವು ನೋಡಬಹುದಾಗಿದೆ. ಆಮೇಲೆ ಸಾಧ್ಯವಾದಷ್ಟು ನರ್ಸರಿ ಉತ್ಪಾದಕರು 20-25 ದಿವಸದ ಅವಧಿಯ ಸಸಿಗಳನ್ನ ಪೂರೈಕೆ ಮಾಡಬೇಕು. ಹಳೆ ಸಸಿಗಳನ್ನ ಪೂರೈಕೆ ಮಾಡೋದ್ರಿಂದ ಖಂಡಿತ ಗುಣಮಟ್ಟ ಇಳುವರಿ ಇವೆಲ್ಲವೂ ಕೂಡ ಹಾಳಾಗುತ್ತೆ, ಸಮಸ್ಯೆ ಆಗ್ತದೆ, ಬಹು ಮುಖ್ಯವಾದಂಥದ್ದು. ಈ ಪರಿಸರ ಪ್ರಿಯ ವಿಧಾನದಲ್ಲಿ ಏನಾದರೂ ರೋಗ ಮತ್ತು ಕೀಟಗಳನ್ನ ನಿಯಂತ್ರಣ ಮಾಡಬಹುದಾ? ಈಗ ಪರಿಸರ ಸ್ನೇಹಿ ಅಂದ್ರೆ ಈಗ ಉದಾಹರಣೆಗೆ ರಸ ಇರುವಂತ ಕೀಟಗಳಿಗೆ NSKE ಅಂತ ಹೇಳ್ತೀವಿ, ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಅಥವಾ ಬೇವಿನ ಸೋಪು, ವಂಗೆ ಸೋಪು, ಇವನ್ನೆಲ್ಲನೂ ಈಗಾಗಲೇ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಅಭಿವೃದ್ಧಿ ಮಾಡಿದ್ದಾರೆ. ಅದನ್ನು 7.5 grams ಒಂದು ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆ ಮಾಡೋದ್ರಿಂದ ಸಾಕಷ್ಟು ರಸ ಇರುವ ಕೀಟಗಳನ್ನು ನಾವು ಕಡಿಮೆ ಮಾಡಬಹುದು. ಇನ್ನು ಜೊತೆಗೆ ನಾನೀಗಾಗಲೇ ಹೇಳಿದೆ ಮೋಹಕ ಬಲೆಗಳು ವಜ್ರಬೆನ್ನಿನ ಪತಂಗದ ಹುಳುವಿನ ಸಮಸ್ಯೆ ಬಹಳ ಪರಿಣಾಮಕಾರಿಯಾಗಿ ಕಾಡ್ತದೆ. ಈ ಒಂದು ಕೋಸು ಜಾತಿಗೆ ಬೆಳೆದ ಎಲೆಕೋಸು ಆಗಿರ್ಬೋದು, ಹೂಕೋಸು, ನವಿಲುಕೋಸು, ಇವೆಲ್ಲ ಬೆಳೆಗಳಲ್ಲಿ ವಜ್ರಬೆನ್ನಿನ ಪತಂಗದ ಉಳುವಿನ ಸಮಸ್ಯೆನೇ ದೊಡ್ಡ ಸಮಸ್ಯೆ. ಸುಮಾರು 50% ಹಣವನ್ನ ವ್ಯಯ ಮಾಡುವಂಥದ್ದು ಈ ಒಂದು ಕೀಟದ ನಿರ್ವಹಣೆಗೋಸ್ಕರನೇ. ಈ ಕೀಟವನ್ನ ಒಂದು ಪರಿಣಾಮಕಾರಿಯಾಗಿ ಸಮಗ್ರವಾಗಿ ನಿರ್ವಹಣೆ ಮಾಡಬೇಕಂದ್ರೆ ನಾವು ಎಲ್ಲಾ ರೀತಿಯಾದ ಪರಿಸರ ಸ್ನೇಹಿ ಕ್ರಮಗಳನ್ನ ನಾವು ಅಳವಡಿಸ್ಕೋಬೇಕಾಗ್ತದೆ. ಕೇವಲ ಕೀಟನಾಶಕಗಳನ್ನ ಹೊಡೆದ್ರೆ ಮಾತ್ರ ನಾವು ಇವತ್ತು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಅದರಿಂದ ಬಹಳಷ್ಟು ದುಷ್ಪರಿಣಾಮಗಳು ನಮಗೆ ಗ್ರಾಹಕರ ಮೇಲೆ ಆಗ್ತಾ ಇದೆ. ಯಾಕೆಂದ್ರೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇದನ್ನ ನಾವು ಸೇವನೆ ಮಾಡ್ತೀವಿ. ಎಲೆಕೋಸ್ ಆಗಿರ್ಬೋದು, ಹೂಕೋಸ್ ಆಗಿರ್ಬೋದು, ಗೋಬಿ ಮಂಚೂರಿ ಮಾಡ್ತೀವಿ, ಎಲೆಕೋಸಲ್ಲಿ ಪಲ್ಯಗಳು ಮಾಡ್ತೀವಿ, ನವಿಲುಕೋಸಲ್ಲಿ ಅದು ಬಹಳ ಇನ್ಸುಲಿನ್ ಉತ್ಪಾದನೆ ಪ್ರಚೋದನೆ ಮಾಡುವಂತ ಸಾಮರ್ಥ್ಯ ನವಿಲುಕೋಸ್ನಲ್ಲಿ. ಬೀಟ್ರೂಟ್ ತಿನ್ನೋದ್ರಿಂದ ಉತ್ತಮ ಒಳ್ಳೆ ಡೈಜೆಷನ್ ಚೆನ್ನಾಗಾಗುತ್ತೆ, ಅದು ಅದರ ಸಕ್ಕರೆ ಅಂಶ ಜಾಸ್ತಿ ಇರ್ತದೆ, ಡೈಜೆಷನ್ಗೆ ಬಹಳ ಒಳ್ಳೆ ತರಕಾರಿ ಆಗಿರೋದ್ರಿಂದ ಇವು ಆರೋಗ್ಯಕ್ಕೆ ಬಹಳ ಉತ್ತಮ. ಒಂದು ಖನಿಜಗಳು ಇರುವಂತಹ, ಪೋಷಕಾಂಶಗಳು ಇರುವಂತಹ ತರಕಾರಿಗಳು, ನಾರಿನಂಶ ಇರುವಂತಹ ತರಕಾರಿಗಳು, ಇವು ಬಹಳ ಆರೋಗ್ಯಕರವಾದಂತಹ ತರಕಾರಿಗಳಾಗಿರೋದ್ರಿಂದ ಕೀಟನಾಶಕಗಳ ಬಳಕೆ, ಒಂದು ಶಿಲೀಂದ್ರನಾಶಕಗಳ ಬಳಕೆ ಬಗ್ಗೆ ಒಂದು ಹಿಡಿತದಲ್ಲಿರಬೇಕು, ಅತಿ ಹೆಚ್ಚಾಗಿ ನಾವು ಬಳಸ್ತೀವಿ. ಒಳ್ಳೆಯದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಚಳಿಗಾಲದಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ಭಾಗದಲ್ಲಿ ಬೆಳೆತಕ್ಕಂತಹ ಹೂಕೋಸು ಹಾಗೂ ಎಲೆಕೋಸಿನ ಪ್ರಮುಖ ಸುಧಾರಿತ ಬೇಸಾಯ ಪದ್ಧತಿಗಳು ಹಾಗೂ ರೋಗ ಮತ್ತು ಕೀಟಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ? 9481031445. ಇನ್ನೊಮ್ಮೆ ಹೇಳಿ, 9481031445. ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ಟಂತಹ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಚಳಿಗಾಲದ ಪ್ರಮುಖ ತರಕಾರಿ ಬೆಳೆಗಳು ಹಾಗೂ ಅವುಗಳ ನಿರ್ವಹಣೆ ಈ ಕುರಿತು ತೋಟಗಾರಿಕಾ ವಿಜ್ಞಾನಿ ಡಾ ಎಚ್ ಅಮರನಂಜುಂಡೇಶ್ವರ ಅವರೊಂದಿಗಿನ ಮಾತುಕತೆ ಮೂಡಿಬಂತು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಕೃಷಿ ರಂಗ ಪ್ರಸಾರವಾಯಿತು. ರೈತ ಬಾಂಧವರೇ, ನಾಳೆ ಸಂಜೆ 6:50 ಪ್ರಸಾರವಾಗಲಿರುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಸರಣಿ ಪ್ರಸಾರವಾಗಲಿದೆ. ಮಾವಿನ ಬೆಳೆಗೆ ಬಾಧಿಸುವ ಪ್ರಮುಖ ರೋಗ ಹಾಗೂ ಕೀಟಗಳ ನಿರ್ವಹಣಾ ಕ್ರಮಗಳನ್ನು ಕುರಿತು ಅರಸೀಕೆರೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು

ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೆ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ನ. ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಡಿಸೈಡ್ ಮಾಡೋಕ್ಕೂ ಮುಂಚೆ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡು. ನೀವು ಕೇಳಿದ್ದು ಸರಿಯಾಗಿದೆ. ಹ್ಯುಂಡೈ 5.92 ಲಕ್ಷದಿಂದ 42 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕ್ಕೂ ಮುಂಚೆ ಮೊದಲು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ. ಮತ್ತು ಪ್ರತಿ ಟೆಸ್ಟ್ ಡ್ರೈವ್ ನಲ್ಲಿ ಖಚಿತವಾದ ಉಡುಗೊರೆಗಳನ್ನ ಕೂಡ ಪಡೆಯಿರಿ. ವಿಸಿಟ್ ಅದ್ವೈತ್ ಹ್ಯುಂಡೈ ಹಾಸನ. ತಾರಸಿಯಲ್ಲಿ ಕೃಷಿ, ತಾರಸಿಯಲ್ಲಿ ಕೃಷಿ, ನಗರದವರಿಗೆ ಕೃಷಿ ತಗ್ಗುವುದು ಮನೆಯ ಬಿಸಿ, ಆಗುವುದಿಲ್ಲ ನೀರಿನ ಬಸಿ, ಆಗುವುದಿಲ್ಲ ನೀರಿನ ಬಸಿ, ತಾರಸಿಯಲ್ಲಿ ಕೃಷಿ. ತಾರಸಿಯಲ್ಲಿ ತರಕಾರಿ ಸಸ್ಯಗಳಿರಲಿ, ಔಷಧೀಯ ಸಸ್ಯಗಳನ್ನು ಇಟ್ಟುಕೊಳ್ಳಿ, ಹೂವು ನೀಡುವ ಸಸ್ಯಗಳು ಇರಲಿ, ಬಳ್ಳಿಗಳನ್ನು ಬೆಳೆಸಿಕೊಳ್ಳಿ, ಬಳ್ಳಿಗಳನ್ನು ಬೆಳೆಸಿಕೊಳ್ಳಿ. ತಾರಸಿಯ ಕಂದರಗಳನ್ನು ಆಗಾಗ್ಗೆ ತಡೆಯಿರಿ, ಕಸಕಡ್ಡಿಗಳನ್ನು ಆಗಾಗ್ಗೆ ತೆಗೆಯಿರಿ, ಕಸಕಡ್ಡಿಗಳನ್ನು. ತಾರಸಿಯಲ್ಲಿ ಕೃಷಿ, ಇಲ್ಲದವರಿಗೆ ನೆಲೆ ತಾರಸಿ, ಅದುವೇ ಜಮೀನು ಇಲ್ಲದವರ ಕೃಷಿ, ಅಕ್ಕಪಕ್ಕದವರಿಂದ ಇಲ್ಲ ಕಸಿವಿಸಿ, ತೊಂದರೆಗಳಿವೆ ಎಂಬುದು ಹುಸಿ, ತೊಂದರೆಗಳಿವೆ ಎಂಬುದು ಹುಸಿ. ತಾರಸಿಯಲ್ಲಿಡಿ ಕುಂಡ ಚೀಲಗಳನ್ನು, ಥರ್ಮಕೋಲ್ ಬಾಕ್ಸ್ಗಳನ್ನು ಮಾಡಿಕೊಳ್ಳಿ, ಅಲ್ಲಲ್ಲಿ ಕಟ್ಟೆಗಳನ್ನು ಮಾಡಿಕೊಳ್ಳಿ, ಅಲ್ಲಲ್ಲಿ ಕಟ್ಟೆಗಳನ್ನು. ತಾರಸಿಯಲ್ಲಿ ಕೃಷಿ, ಓ